ನಿಮಗೆ ಅದು ಅಲ್ಲಿ ಸಾಯ್ತೈತಿ, ಇವ್ರು ಹೊಡಿತಾರ, ನಾಯಿ ಕಸ್ತೈತಿ, ಅದನ್ನ ಈಗೇನು ಹೆದರಿಕೆ? ಏನು ಇಲ್ರಿ, ಏನೇನು ಹೆದರಿಕಿಲ್ಲ, ಆರಾಮದೇವಿ ಇರ್ಗ ನಾವು. ಬಹಳ ಚೊಚ್ಚ ಅಲ್ಲೇ ನಂಬರ್ ಒನ್. ಒಂದ್ ಮರಿನೂ ಕಚ್ಚಾಗೋದಿಲ್ರಿ, ಹಾ ಎಲ್ಲಾನು ಒಳಗ ಇರ್ತಾವ. ಎರಡ್ ಟೈಮ್ ಉಸಿರಿ ಹಾಕ್ತೇನೆ, ತಿಂತಾವ ಮಕ್ಕೋತಾವ ಸುಮ್ಮನ. ಹೌದೌದು ಸರ್. ಮರಿ ತಂದಿರೋ ಅಥವಾ ದೊಡ್ಡ ತಂದ್ರೆ? ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ 60 ತಂದಿದ್ದೀನಿ ನಾನು. 60 ಅಂದ್ರ ಅದ್ರಾಗ 30 ಮಾರಿದ್ನೆ, ದೊಡ್ಡ ಮಾಡೆ. ಒಂದ್ ವರ್ಷದಾಗ ರೆಡಿ ಆಗ್ಬಿಟ್ಟವ್ರಿ. 30 ಮಾರಿದ್ನಿ, 30 ಇಟ್ಕೊಂಡೆ ನಾ ಬೆಳಿಗ್ಗೆ ಮಾಡಾಕ. ಅದ್ರಾಗ ಒಂದು ಎರಡ ಅಂತೇಳಿ ಇದ ಬ್ಯಾಡ ಆಗಿದ ಮಾಲ, ಅದನ್ನು ಒಂದ 15 ಕೊಟ್ಟೆ. ಆಮೇಲೆ ಮತ್ತೆ ಸಪರೇಟ್ ತಂದ ಸಾಕೊಂಡೆ. ಎಲ್ಲಿಂದ ತಂದ್ರಿ? ಇಲ್ಲೇ ಕಲಘಟಗಿಂದ್ರಿ, ಕಲಘಟಗಿಂದ ತಗೊಂಬಂದೆ. ತೊಂಬರಿಕೊಪ್ಪರ್ಲಿಂದ ತಗೊಂಬಂದೆ. ಅವರು ಮರಿ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರ? ಹಾ ಮಾರಾಟ ಮಾಡ್ತೇನ್ರಿ. 3.5 ಸಾವಿರ ರೂಪಾಯಿ ಒಂದ್ ಮರಿ ನಿಲ್ಲಂಗಿಲ್ಲ ಈಗ ಸದ್ಯ. 2 ತಿಂಗಳ ಮರಿ ಹಾ ಸಾಕವ್ರು ತಗೊಂಡು ಹೋಗ್ತಾರ. ಯಾಕೆ ನೀವೇ ಸಾಕ್ಬೇಕು? ಮರಿ ನಂಗೆ ಜಾಗ ಇಲ್ಲಲ್ರಿ. ಒಂದ್ ಸ್ವಲ್ಪ ದೊಡ್ಡ ಆಗ್ಲಿ ಅಂತ ಬಿಡ್ತೀರಿ, ಒಂದಿಷ್ಟು ಮರಿ ಮಾರಿಬಿಡ್ತೇನ್ರಿ. ಅದಕ್ಕೆ ಗಾಳಿ ಬೆಳಕು ಆಡುವಂಗ ಕಟ್ಟಿ ಚಂದ ಮಾಡೇನಲ್ಲ ಸರ್. ನೀವು ಬಂದಿರಲ್ಲ ನೋಡ್ರಿ, ಏನ್ ಅದಕ್ಕೆ ಏನ್ ಕಮ್ಮಿ ಮಾಡಿಲ್ರಿ. ನಾ ಚಂದಾಗಿ ಮಾಡ್ಸಾಕೇನೆ. ಅವಕ್ಕ ಬಿಸಿಲು ಬೀಳ್ಬೇಕು, ಈ ಕಡೆ ಗಾಳಿನೂ ಬೀಳ್ಬೇಕು, ಅವು ಯಾಕೆ ಬಂದ್ರ ಹುಲ್ಲು ಹಾಕ್ಬೇಕು, ಎಲ್ಲಾ ಚಂದ ಮಾಡಿ ಸಾಕಿ ರೆಡಿ ಮಾಡಿ. ಈಗ ಗರ್ಭ ಕಟ್ಟಿದ್ ನಿಮ್ಗೆ ಗೊತ್ತಾಗುತ್ತೆ? ಹೌದೌದು ಗೊತ್ತಾಗತ್ತೈತ್ರಿ. ಆದ್ರ ಅದ 4 ತಿಂಗಳಿಗೊಮ್ಮೆ ಮರಿ ಕೊಡ್ತೈತಿ. ಅದು ಒಂದ್ 3 ತಿಂಗಳ ಗರ್ಭ ಆಗೈತೆ ಅಂತಂದ್ರ ಒಂದ್ 10 ಎಂಟಿನಾಗಿಟ್ಟಿರ್ತೇನಲ್ಲ ಅದನ್ನ ತೆಗೆದು ಬಿಡ್ತೇನೆ ತಿಂಗಳಿಗೆ ರೂಮ್ ಅಟ್ಟ ಅನ್ನೋದ್ರ. ಅದು ಇನ್ನೊಂದ್ ತಿಂಗಳಿಗೆ ಮರಿ ಆಗ್ತೈತಿ ಅಂತೇಳಿ ನಂಗೆ ಗೊತ್ತೈತಿ. ಅದನ್ನ ಅವಾಗ ತೆಗೆದು ಸಪರೇಟ್ ರೂಮಿಗೆ ಹಾಕ್ಬಿಡ್ತೇನ್ರಿ. ಅದ ನನಗ 7-8 ಮರಿ ಕೊಡ್ತೈತಿ ಸರ್. ಹೌದು ಕೊಡ್ತೈತ್ರಿ. ಒಂದು ಸೂಲಕ್ಕೆ 7-8 ಮರಿ? ಹಾ 7-8 ಮರಿ ಕೊಡ್ತೈತಿ ಸರ್. ಒಂದ್ ಸ್ವಲ್ಪ ಇನ್ನು ಜಾಸ್ತಿನೂ ಆಗ್ಬಹುದು, ಕಡಿಮೆನೂ ಆಗ್ಬಹುದು. ಅಂದ್ರ 10 ಇತಾವೋ 12 ಇತಾವ್ರಿ. ನನಗೆ 7-8 ಕೊಟ್ಟ ಸಾಕು, ತಳಗ ಲಾಸ್ ಮಾಡಂಗಿಲ್ರಿ. ನನಗ ಮರಿಗೋಳ ತಳಗ ಹಾಕೊಂಡು ಬೆನ್ ಕಳಗ ಸಿಕ್ಕೋತಾವ್ರಿ. ಅದನ್ನ ಪಟ್ ಅಂತೇಳಿ ಅದ ಕಿಂಕ್ ಅಂತಂದ್ರ ನಮ್ ತಮ್ಮಗಳು ಓಡ್ತಾರ್ರಿ ಅಲ್ಲಿ, ಅವ್ರು ತೆಗೆದು ಅದನ್ನ ಸೈಡಿಗೆ ಬಿಡ್ತಾರ್ರಿ. ಅವ್ ಕಡಿಯೋದಿಲ್ಲ, ಏನ್ ಮಾಡೋಂಗಿಲ್ರಿ, ಏನ್ ಮಾಡೋದಿಲ್ರಿ. ಓನರ್ ದಿನ ಆಹಾರ ಕೊಡ್ತಾನೆ, ಗೊತ್ತೈತೆ ಅವ್ಕೆ ಅಲ್ಲ. ಒಂದೊಂದಕ್ಕೆ ಇಷ್ಟಿಷ್ಟೇ ಆಹಾರ ಕೊಡಬೇಕು, ಹಿಂಗ ಕೊಡಬೇಕು, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಡೀತ ಹಿಂಗೇನ್? ದಿನ 10 ಕೆಜಿ ಆಹಾರ ಕೊಡ್ತೇನ್ರಿ ಅವ್ಕ. ಒಂದೊಂದಕ್ಕೆ ಮುಸುರಿನ 10 ಕೆಜಿ ಆಹಾರ ಬೇಕವಕ್ಕ. ಹೊಟ್ಟೆ ತುಂಬ ಮುಂಜಾನೆ 5 ಕೆಜಿ, ಸಂಜೆಗೆ 5 ಕೆಜಿ. ಅಂದ್ರ ನನ್ ಬಕೆಟ್ ಐತಲ್ರಿ, ಅದ್ರಾಗ ನಂಗೆ ಲೆಕ್ಕ ಗೊತ್ತಾಗ್ಬಿಡ್ತೈತಿ. ಇದಕ್ಕೆ ಇಷ್ಟ ಕೊಡ್ಬೇಕು, ಇದಕ್ಕೆ ಇಷ್ಟ ಕೊಡ್ಬೇಕು ಅಂತೇಳಿ ಒಯ್ದಾಕ್ಬಿಡ್ತೇನೆ, ತಿಂತಾವ ಸುಮ್ಮನೆ ಮಕ್ಕೋತಾವ. ಅಷ್ಟು ಮೊಸರು ಸಿಗುತ್ತಾ ನಿಮಗೆ? ಸಿಗ್ತೈತ್ರಿ. ಏನ್ರಿ ಎಲ್ಲಾಕೂ ಚಂದ ಆಗ್ತೈತಿ. ಈ ಲಾಕ್ಡೌನ್ ಅಂತೇಳಿ ಮಾಡಿಬಿಟ್ರಂದ್ರ ದಿನ 1 ಕ್ವಿಂಟಲ್ ಅಕ್ಕಿ ನಾ ನುಚ್ಚಿ ಮಾಡಿ ಅವ್ ಕುದಿಸಿ ಆಗ್ಬೇಕು ಅಂದ್ರೆ ಕಮ್ಮಿ ಆಗ್ತೈತಲ್ರಿ ಸರ್. ಹಾ ಆ ಟೈಮಿಗೆ ಅಷ್ಟೇ ರೀ, ಮತ್ತೇನಿಲ್ಲ. ಮದುವೆ ಸೀಸನ್ ದೊಳಗೆ ಇನ್ನೊಂದ್ ಸ್ವಲ್ಪ ಮೊಸರು ಜಾಸ್ತಿ ಜಾಸ್ತಿ ಸಿಕ್ಕರು ಅವಕಾಶ ತಿನ್ಸ್ತೀನಿ. ಜಾಸ್ತಿ ತಿನ್ಸಿದ್ರು ಹೊಟ್ಟೆ ಉಬ್ಬುದು ಹಂಗೇನಾಗಲ್ಲ, ಏನಾಗುದಿಲ್ರಿ, ಏನಾಗುದಿಲ್ಲ. ಈಗ 5 ಕೆಜಿ ತಿನ್ನೋದ, 6 ಕೆಜಿ ತಿನ್ಲಿ ಒಂದೊಂದ, ಏನು ಆಗುದಿಲ್ಲ ಸರ್. ಅಕ್ಕ ಈಗ ಒಂದ್ ಶೆಡ್ ನೊಳಗ 4, 5, 6, 7 ಹಿಂಗ್ ಬಿಟ್ಟಿರ್ತೀರಿ. ಅವಕ್ಕ ನೀವು ಒಂದ್ ದೊಡ್ಡದಿದ್ದು ಜಾಸ್ತಿ ತಿನ್ನುತ್ತ, ಸಣ್ಣದಿದ್ದು ಕಡಿಮೆ ತಿನ್ನೌದೌದು ಸರ್. ಅವಾಗ ಸಪರೇಟ್ ಮಾಡೇನ, ಈಗ ಅವಕ್ಕೊಂದ ಒಂದ್ ಬ್ಯಾರಲ್ ಒಂದ್ ಬಕೆಟ್ ಸರ್ ಹೆಚ್ಚ ಹಾಕ್ಬಿಡ್ತೇನೆ ಅವಕ್ಕ. ಈಗ ಮರಿ ಹಾಕವ್ರಿ, ಅವು ಮರಿ ಹಾಕಿ ಗಬ್ಬಿಗೆ ಬಂದಾವ, ಗಬ್ಬಿಗೆ ಬಂದಾವ ಸರ್. ಅವು ಗಬ್ಬಿಗೆ ಬಂದಾಗ ಒಂದ್ 8 ದಿನ ಮುಸುರಿ ತಿನ್ನೋದಿಲ್ರಿ ಅವು, ಯಾಕಂದ್ರೆ ಗಬ್ಬು ಹೋಗೋಮಟ. ಗಬ್ಬು ಹೋದವು ಅವಕ್ಕ 2 ಬ್ಯಾರಲ್ ಮುಸುರಿ ಬೇಕ್ರಿ ಡೈಲಿ. ಈಗ ಸದ್ಯ ಕಮ್ಮಿ, ಹಿಂದಾಗಡೆ ಅವಕ್ಕೆ ಹೆಚ್ಚು ಕೊಡ್ತೇನ್ರಿ. ಎಷ್ಟು ದಿನ ಹಾಲು ಕುಡಿತಾವು ಮತ್ತೆ ಎಷ್ಟು ದಿನ ಮುಸುರಿ? 2 ತಿಂಗಳು ಸರ್. ನಾ 2 ತಿಂಗಳು ಹಾಲು ಕುಡಿತಾವ್ರಿ. 2 ತಿಂಗಳ ಮೇಲೆ ಹಾಲು ಬಿಡಿಸ್ಬಿಡ್ತೇನೆ, ಬಿಡಿಸಿ ಲಿವರ್ ಟಾನಿಕ್ ಕೊಡ್ತೇನ್ರಿ ಅವಕ್ಕ. ಟಾನಿಕ್ ಕೊಟ್ಬಿಡ್ತೇನೆ ಅಂದ್ರ ಅರ್ಜೆಂಟ್ 8 ದಿನದಾಗ ರೆಡಿ ಆಗ್ಬಿಡ್ತಾವ್ರಿ. 2 ತಿಂಗಳ 8 ದಿವಸಕ್ಕ ಮರಿ ಕೊಡ್ತೀರಿ? ಹಾ ಮರಿ ಕೊಟ್ಬಿಡ್ತೇನೆ ಸರ್. ನನಗೆ ಬೇಕಾಗಿದ್ದು ಉಟ್ಕೋತೇನ್ರಿ, ಬೇಡಾಗಿದ್ದು ಕೊಟ್ಬಿಡ್ತೇನೆ. ಈಗ ಒಂದ್ 100 ಮರಿ ಇಲ್ಲ ಸರ್. 100 ಮರಿ ಇದ್ವು ಅಂದ್ರ ಅದ್ರಾಗ ಒಂದ್ 5 ತಮ್ಗಳು ಸಾಗೋಣಪ್ಪ ಚಂದ ಅದಾವ ಇವು ಅಂತೇಳು ಅಂತಾವ ಇಟ್ಕೋತೇನೆ ಸರ್. ಒಂದ್ 5 ಬಿಟ್ಟು 10, ಉಳಿದಿದ್ದು ಮರಿ 90 ಮರಿ ಕೊಟ್ಬಿಡ್ತೇನ್ರಿ. ಹೆಂಗ ರೇಟ್? 3000, 3200, 3000, 500 ಮಾಡಿ, 500 ತಳಗ 100 ರೂಪಾಯಿ ಕಮ್ಮಿ ಅಂದ್ರೆ 3500 ರೂಪಾಯಿಗಿಂತ ಒಂದೊಂದ್ ಮರಿಗೆ. ಹಾ ಒಂದೊಂದ್ ಮರಿಗೆ ಸರ್. ಮತ್ತೆ ದೊಡ್ಡವನ್ನು ಮಾರಾಟ ಮಾಡ್ತೀರಿ? ದೊಡ್ಡ ಮಾಡ್ತೇನ್ರಿ, 110 ರೂಪಾಯಿ, 115 ಕೆಜಿಗೆ. ಹಾ ಅವು 2 ಕ್ವಿಂಟಲ್, 2.5 ಕ್ವಿಂಟಲ್ ಸೈಜ್ ಅವು. ಹಂಗಾದ್ರೆ ಅಲ್ಲಿ ಒಂದ್ 20,000 ಮೇಲೆ ಬರ್ತ ಒಂದೊಂದ್. ಇಲ್ರಿ ಸರ್, 1 ಕ್ವಿಂಟಲ್ ಅಂದ್ರೆ 100 ಕೆಜಿ. 100 ಕೆಜಿ ಸರ್? 100 ಕೆಜಿ ಅಂದ್ರೆ 10,000 ಆಯ್ತು. ಈಗ ಒಂದ್ ಆರ್ ಹಿಡಿದ್ನಿ ಅಂದ್ರ ಗಾಡಿಗೆ ಹಾಕಿದ್ನಿ ಅಂದ್ರ ಒಂದ್ ಟನ್ ಬರ್ತಿತ್ತ ನೂರ ಹತ್ತು ರೂಪಾಯಿ ಟನ್. ಒಂದ್ ಕೆಜಿ 1,10,000 ರೂಪಾಯಿ 15,000 ರೂಪಾಯಿ ಅಲ್ಲಿಗೆ ಬಂತು ಲೆಕ್ಕ ನೋಡ್ರಿ ಅಷ್ಟು ಲಾಭ ಇದೆ ಅದಕ್ಕೆ ಅಲ್ಲ ಏನ್ ನೋಡಿ ಸರ್ ಏನೋ ಮಾಡ್ಕೊಂಡಿದ್ರಿ ಅಣ್ಣ ನಮ್ದು ತಗೊಂಡ. ಈ ರೀತಿ ದೊಡ್ಡ ಹಂದಿಗಳನ್ನ ಒಂದ್ ವರ್ಷಕ್ಕೆ ಎಷ್ಟು ಮಾರ್ತಾರೆ? ದೊಡ್ಡದು ಸರ್ ಒಂದ 4-5 ಟನ್ ಮಾಲು ಕೊಡ್ತಿದ್ರಿ. ಆಮೇಲೆ ಮರಿ ಕೊಡೋದು ಹೆಚ್ಚಿನ ಸಣ್ಣ 150 ಮರಿ ಕೊಡ್ತೇನೆ ವರ್ಷಕ್ಕೆ. ಇದು 4 ಟನ್ ಹೋಗ್ತೈತಿ, ಅದು ಒಂದ 150 ಮರಿ 3,500 ರೂಪಾಯಿ ಒಂದ್ ಮರಿಗೆ. ಅಂದ್ರೆ ಒಟ್ಟಾರೆ ನಿಮಗೆ ಮರಿ ಮಾರಿದ್ರಿಂದ ಒಂದ್ 7-8 ಲಕ್ಷ ರೂಪಾಯಿ ಸಿಗುತ್ತೆ. ದೊಡ್ಡ ಮಾರಾಟ ಮಾಡೋದ್ರಿಂದ 5 ಟನ್ ಅಂತ 5 ಲಕ್ಷ ರೂಪಾಯಿ ಲಾಭ. ನಿಮ್ ಖರ್ಚು ವೆಚ್ಚ ತೆಗೆದ್ರು ನಿಮ್ಗೆ ಹೆಚ್ಚು ಕಡಿಮೆ 8-9 ಲಕ್ಷ ರೂಪಾಯಿ ಉಳಿತದೆ. ಏನ್ ಚಿಂತೆ ಇಲ್ಲ, ನಿಶ್ಚಿಂತೆ ಇಲ್ಲ, ಆರಾಮದೇನ್ರಿ. ಈ ಲೋಕಲ್ ಸಾಕಿದ್ನೆ ಇದನ್ನೆಲ್ಲ ತೆಗಸ್ಬಿಟ್ರ ಚಿಪಾಟಿ ಮಂದಿ, ಅದನ್ನ ತೆಗಿಸಿ ಅದನ್ನ ಮಾಡ್ಕೊಂಡು ವರ್ಷಕ್ಕೆ ಒಂದು 3 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ಮಾಡಿ 8 ಲಕ್ಷ ರೂಪಾಯಿ ನಂಗೆ ಉಳಿಯಾಕತೈತ್ರಿ. ಈ ರೀತಿ ಸಾಕಾಣಿಕೆ ಮಾಡುವಂತ ಸಂದರ್ಭಗಳು ಅವುಗಳನ್ನು ಕಟ್ತೀವಿ ಕೊಟ್ಟಿಗೆ ಅದನ್ನೆಲ್ಲ ನೋಡ್ಬೇಕಾಗುತ್ತೆ, ಯಾಕಂದ್ರೆ ಅವು ಗಲೀಜ್ ಮಾಡ್ತಾ ಇರ್ತಾವ. ಏನ್ ಮಾಡ್ತೀರಿ ಅದಕ್ಕೆ? ಬೆಳಿಗ್ಗೆದ್ದ ತಮ್ಮ 8 ಗಂಟೆಗೆ ಮುಸ್ರೆ ಹಾಕ್ತಾನ ಸರ್, ತೊಳ್ಯಾಕ ಚಾಲು ಮಾಡ್ತಾನ್ರಿ, ಬೋರ್ ಎಲ್ಲ ಐತಿ. ಬೆಳಿಗ್ಗೆ ತೊಳೆದ ಅಂದ್ರ ಅದೆಲ್ಲ ಗಲೀಜೆಲ್ಲ ಈ ಹೊಲಕ್ಕೆ ಹೋಗ್ಬಿಡ್ತೈತ್ರಿ. ಆಮೇಲೆ ಚಂಜಿಗೆ ನಮ್ಮ ಮಳೆ ಹಬ್ಬಾನ್ರಿ, ಅವ ಮುಸ್ರಿ ಸರ ಹೋಗ್ತಾನ ಗಾಡಿ ತಗೊಂಡ. ಬೆಳಿಗ್ಗೆದ್ದ ಇವನ್ ಕೆಲಸ ಮುಗಿಸ್ಬಿಡೋದು ಇವ ತಿಂದ ಮೇಲೆ ತೊಳೆದು ಆ ನಂತರ ಮಲ್ಕೊಂತ ಸುಮ್ಮನಾರಿ ಸರ್. ಈಗ ಬಂದೆ ಅಂದ್ರೆ ಏಕದಮ್ ಫ್ರೀ ಫಸ್ಟ್ ಕ್ಲಾಸ್ ಮಕ್ಕಳ ನೋಡ್ರಿ. ಅವು ಸಂಜೆ ಒಂದ್ಸಲ ಹಾಕ್ತೀರಿ? ಸಂಜೆ ಒಂದ್ಸಲ ಹಾಕಿ ಬಿಟ್ಬಿಡ್ತೇನೆ ಸರ್, ಅದಕ್ಕೆ ಸಂಜೆಗೆ ಕಮ್ಮಿ ಹಾಕ್ತೇನೆ ಮುಸ್ರಿ, ಯಾಕಂದ್ರೆ ಮೈ ಎಲ್ಲ ಗಲೀಜ್ ಮಾಡ್ಕೋಬಾರ್ದಲ್ಲವ, ಹಿಂಗಾಗಿ ಕಮ್ಮಿ ಹಾಕ್ತೇನೆ ಮುಸ್ರಿ ತರ ಹೋಗ್ತಾರ್ರಿ. ಆಮೇಲೆ ಮುಸ್ರಿ ತಂದು ಇಟ್ಟು ಸಂಜೆಗೆ ಒಂದ್ಸಲ ನೀರು ಕೊಡೋದಕ್ಕು, ನೀರು ಕೊಟ್ಬಿಟ್ರೆ ರಾತ್ರಿ ಎಲ್ಲ ಸುಮ್ಮನೆ ಮಾಕೋತಾವ. ಏನ್ ಕಾಟ ಇಲ್ಲ, ಏನಿಲ್ಲ, ಏನಿಲ್ಲ, ಏನಿಲ್ಲ ಸರ್. ಬೇರೆ ಕಾಡು ಪ್ರಾಣಿಗಳ ಕಾಟನೂ ಇಲ್ಲ, ಏನಿಲ್ಲ ಸರ್, ಏನಿಲ್ಲ. ಇಂತ ಒಂದು ಉದ್ಯೋಗ ನಮ್ಮ ಜನರು ಬಾಳ ಕಡೆ ಮಾಡ್ತಾ ಇದಾರೆ ಅಲ್ಲ, ಮಾಡಾಕತ್ತಾರ ಸರ್. ಅವ್ರಿಗೆ ಒಂದ್ ಹೊಲ್ತ ಅವ್ರ ನನ್ನ ಕಡೆ ಮರಿ ತಗೊಂಡ್ ಹೋಗ್ತಾರ ಸರ್, ಮತ್ತ ನಂಗ ಒಳ್ಳೆ ಕೊಡ್ತಾರ. ಅವ್ರ ಕೈಲಿ ಆಗೋದಿಲ್ಲ ಸಾಕಾಕ. ಏನ್ ತಪ್ಪ ಮಾಡ್ತಾರ ಅವರು? ತಪ್ಪ ಅಂದ್ರೆ ಸರ್, ಈಗ ನೋಡ್ರಿ ಹೇಳ್ದಾಗ ಅದೇನಿ ನಾನು ಮಾಡ್ಕೊಂಡು ಹೊಂಟೇನಿ ಈಗ ಪಟ್ಟ ಅಂತೇಳಿ ನನ್ಗೆ ತಿನ್ನಾಕ ಕೂಡಿಸಬೇಕಲ್ಲ ಸರ್, ಅದನ್ನ ನಾ ಪಟ್ಟ ಅಂತ ತಗೊಂಡು ಹಾಕ್ತೇನೆ ಅವಕ್ಕೆ. ಅವ್ರ ಕೈಲಿ ಆಗೋದಿಲ್ಲ. ಈ ಗರಡುಹಳ್ಳಿ ವಾಡ ಹಿಂಗ್ ಗುಡದಾಗಿದ್ದವ್ರ ಅವ್ರ ಕೈಲಿ ನೀಗು ಅಲ್ತ. ಅದಕ್ಕೊಂದ್ ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಬೇಕು. ಆದ್ರೆ ಮಾಡಕ್ ಆಗುದಿಲ್ಲ ಸರ್, 3-4 ಮಂದಿ ಅದಾರ. ಏನ ನಿನ್ ಕಡೆನ ತಗೊಂಡೋಗ, ನಮ್ ತಮ್ಮಗಳಿಗೆ ಬೇಕಾದ್ರೆ ನಿನ್ ಕಡೆ ಕಳಿಸ್ತೇನೆ ಕೆಲ್ಸಕ್ಕ, ನನ್ನ ಕೈಲಿ ಆಗೋದ್ಲು, ಬಹಳ ತ್ರಾಸ ಆಗತೈತೆ ನನಗೆ ಅಂತಾರ. ಅವರು ಕೂಡ ಮುಸರಿ ತಂದು ಅದನ್ನೆಲ್ಲ ಮಾಡಕ್ ಆಗೋಲ್ ಸರ್ ಅವ್ರಿಗೆ. ನಿಮ್ಗೆ ಹೆಂಗ ಸಾಧ್ಯ ಆಯ್ತು, ಅವ್ರಿಗೆ ಹೆಂಗ ಆಗಲ್ಲ ಅಂತ? ನಾನು ಈ ಊರಾಗದೇನೆ ಸರ್, ಅವರು ಊರು ಬಿಟ್ಟು ಹೊರಗದಾರ ಸರ್, ಒಂದ್ 10 ಕಿಲೋಮೀಟರ್ ಹೊರಗದಾರ. ಅವರಿಗೆ ನೀಗ್ ಬಲ್ತ ಎಲ್ಲ ತಗೊಂಡು ಹೋಗಬೇಕ, ಅದಕ್ಕೆ ಕೂಳು ಕಮ್ಮ ಅಂತಂದ್ರೆ ಓದಿರ್ತೈತೆ ಅದು ಸರ್. ಅವಕ್ಕೆ ನೀವು ಬಲ್ತು ಅವರಿಗೆ. ಈಗ ನನಗೆ 2 ಮಂದಿಗೆ ಬಿಟ್ಬಿಟ್ಟೇನು ಸರ್, ಅವ್ರು ತಗೊಂಡೋಗಿ ಪಟ್ಟ ಅಂತೇಳಿ ಹಾಕ್ಬಿಡ್ತಾರೆ. ಒಟ್ಟ ಹೋದ್ರ ಕೊಡೋದಿಲ್ಲ ಅವಕ್ಕೆ, ತುಂಬ ತಿನ್ಬೇಕು ಮಕ್ಕೋಬೇಕು. ಇಲ್ಲಿ ಕೇಳಿರ್ತೀರಾ ನೀವು ಹೋಟೆಲ್ನವ್ರಿಗೆ, ಅವ್ರಿಗೆಲ್ಲ ನಾವು ಮುಸ್ರಿ ಹೋಯ್ತಿವಿ ನಮ್ಗೆ ಕೊಡ್ರಿ? ಕೊಡ್ತಾರೆ ಸರ್, ಯಾಕಂದ್ರೆ ನಾನು ಲೋಕಲ್ ಸಾಕಿದ್ದೆ ಸರ್. 2000 ಇಸ್ವಿ ಒಳಗೆ ಡಬ್ಬಿ ಹಿಂಗೆ ಹೆಗಲ ಮೇಲೆ ತಗೊಂಡೋಗಿ ಬಸ್ ಸ್ಟ್ಯಾಂಡಿಂದ ಕುಸ್ತಿ ಅಕಡ ಅಲ್ಲೂ ಹಾಕ್ತಿದ್ದೆ. ಅವಾಗ ನಾನು ಲೋಕಲ್ ರೀ, ಬರೀ ನಾ ಬರಾಕತ್ತೇನೆ ಅಂತಂದ್ರೆ 100 ಬಂದ್ಬಿಡ್ತಿದ್ವು ಪ್ರಾಣಿಗಳು, ಡ್ರಮು ಬಂದ್ಬಿಡ್ತಿದ್ವು. ಅವೆಲ್ಲ ಈ ಮುನ್ಸಿಪಾಲ್ಟಿಯವ್ರು ತೆಗಸ್ಬಿಟ್ರು ಸರ್. ಯಾಕಂದ್ರೆ ನನಗೆ ಐಡಿಯಾ ಇತ್ತು ಸರ್, ಹೆಂಗ್ ಸಾಕ್ಬೇಕು ಏನ್ ಮಾಡ್ಬೇಕಂತೇಳಿ. ಅದೇ ಅನುಭವ ಬಹಳ ಪಾಠ, ಬಹಳ ಅನುಭವ ಐತಿ. ಏನ್ ಮಾರಾಟ ಮಾಡ್ತೀರಿ ಅವನ್ನೆಲ್ಲ? ಈಗ ಸದ್ಯ ಮರಿ ನಮ್ಮದು ಈ ಕಡೆ ಹೋಗ್ತಾವ್ರ ಸರ್, ಆ ಕಡೆ ಬೆಳಗಾವ್ ಚಿಕ್ಕ ಚಿಕ್ಕೋಡಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಟೈಪ್ ಹೋಗ್ತಾವ್ರಿ ಆ ಕಡೆ ಹೋಗ್ತಾವ. ಆಮೇಲೆ ದೊಡ್ಡ ಸೈಜ್ ಇದ್ರ ಗೋವಾದವ್ರು ಫೋನ್ ಮಾಡ್ತಾರ ನಂಗೆ. ಕಾಂಟ್ಯಾಕ್ಟ್ ಐತಿ ಸರ್, ಅವ್ರು ಫೋನ್ ಮಾಡ್ತಾರ ದೊಡ್ಡ ಸೈಜ್. ಅವ್ರಿಗೆ 80 ಕಿಲೋ 90 ಕಿಲೋದ ಮಾಲ್ ಇದ್ರ ನಂಗೆ ಫೋನ್ ಮಾಡ್ತಾರೆ. ದೊಡ್ಡ ಸೈಜ್ ಇದ್ರೆ ಅವ್ರಿಗೆ ಕಳ್ಸ್ತೀನಿ, ಗೋವಾದವ್ರಿಗೆ ಕಳ್ಸ್ತೀನಿ. ಸಣ್ಣ ಮರಿ ಇದ್ರೆ ಸಾಕೋರಿಗೆ ಈ ಕಡೆ ಕಳ್ಸ್ತೀನಿ, ಬೆಳಗಾವ್ ಕಡೆ. ಹಾಸನ ಮೈಸೂರು ಕಡೆ ಕಳ್ಸಲ್ಲ? ಹಾಸನ ಹೋಗ್ತೈತೆ ಸರ್, ಹಾಸನಗೆ ಈ ಮಾಲಿಗೆ ಡಿಮಾಂಡ್ ಇಲ್ಲ ಸರ್, ಲೋಕಲ್ ಮಾಲಿಗೆ ಡಿಮಾಂಡ್. ಈಗ ಲೋಕಲ್ ಮಾಲ್ ಹೋಗ್ತೈತಲ್ ಸರ್, ಆ ಮಾಲ್ ರೇಟ್ ಈ ಮಾಲ್ ಕೇಳ್ತಾರ, ನಮಗ್ ಲಾಸ್, ಅದಕ್ಕೆ ಆ ಕಡೆ ಕಳ್ಸೋದ್ರಿ. ನಾ ಈ ಕಡೆ ಹೋಗ್ತೈತ್ರಿ, ಮಂಗಳೂರು ಪುತ್ತೂರು ಹೋಟೆಲ್ಗೆ ಹೋಗ್ತಾವ್ರಿ ಕಟಿಂಗ್. ಇಲ್ಲಿ ಲೋಕಲ್ ಮಾಂಸದ ಅಂಗಡಿ ಇಲ್ಲ ಇದು, ಹಂದಿ ಇಲ್ಲಿ ಮಾಡಿಲ್ಲ, ಈಗ ಮಾಡ್ತೇನ್ರಿ. ಈಗ ಇಲ್ಲಿ ತಗೊಂಡೆ ಜಾಗೆ ಧಾರವಾಡ ರೋಡಿಗೆ, ಅಲ್ಲಿ ತಗೊಂಡ ಇವ್ರು ನದಾಬ್ ಸಾಹೇಬ್ರ ಹೇಳ್ಯಾರ, ನಂಗೆ ಒಂದು ಲೈಸೆನ್ಸ್ ಮಾಡಿ ಕೊಡ್ತೀನಿ, ಅಲ್ಲೇ ಹೋಟೆಲ್ ಚಾಲು ಮಾಡ, ಒಂದು ಅಂಗಡಿ ಚಾಲು ಮಾಡ ನದಾಬ್ ಸರ್ ಅಂದಾರ. ಅಲ್ಲೇ ಅಂಗಡಿ ಬುಧವಾರ ರವಿವಾರ ಎರಡು ದಿನ ಮಟನ್ ಸಿಗ್ತೈತೆ ಅಂತೇಳಿ ಒಂದು ಬೋರ್ಡ್ ಹಾಕಿ ಕಳಿಸ್ಕೊಡ್ತೀನಿ. ತಿನ್ನೋರು ಇದಾರೆ? ಅದಾರ ಸರ್. ಅಂದ್ರೆ ಈಗ ನಾ ಕಟ್ ಮಾಡಿದ್ನಿ ಅಂದ್ರ 50 ಕೆಜಿ ಮಟನ್ ಹೋಗ್ತೈತ್ರಿ, ರವಿವಾರ ಕಟ್ ಮಾಡಿದ್ರ 50 ಕೆಜಿ ಉಳಿದೈತಿ. ನನ ಒಂದ್ ಕ್ವಿಂಟಲ್ ನೀವು ನಾ ವೇಸ್ಟ್ ಮಾಡ್ಕೊಳ್ಳಿ ಸರ್, ವೇಸ್ಟ್ ಆಗಲ್ಲ ಸರ್. ವೇಸ್ಟ್ ಆಗ್ತೈತೆ ಅಂತೇಳಿ ನಾ ಅಂಗಡಿ ಚಾಲು ಮಾಡಿಲ್ಲ. ಅದಕ್ಕೆ ಇಲ್ಲಿ ಮಾಡಿದ್ನಿ ಅಂದ್ರ ಒಂದ್ ಫ್ರಿಜ್ ಇಟ್ಟ ಇವತ್ತ 5-6 ದಿನ ಕಟ್ ಮಾಡಿದ ಮ್ಯಾಲ ಬುಧವಾರನೂ ಅದು ಖರ್ಚಾಗಿ ಬಿಡ್ತೈತೆ, ನಂಗ ಲಾಸ್ ಆಗುದಿಲ್ಲ ಸರ್. ನಾನು ಅವಾಗ ನಾ ಇಲ್ಲಿ 1 ಕ್ವಿಂಟಲ್ ಅಂದಿ ಕೊಟ್ಟಿನಿ ಅಂದ್ರ ನನಗೆ 12,000 ಮಟ್ಟ ಸಿಗ್ತೈತ್ರಿ ಈ ಸದ್ಯ. ಅದು ನಂಗೆ 20,000 ಕೊಟ್ಟು ಹೋಗ್ತೈತೆ. 80 ಕೆಜಿ ಮಟನ್ ಸಿಕ್ಕಂದ್ರೆ ಸಾಕ್ರಿ, 250 ರೂಪಾಯಿ ನೋಡ್ರಿ ಒಂದ್ ಕೆಜಿಗೆ. ಒಂದ್ ಕೆಜಿ ಕೋಳಿ ಎಷ್ಟ ಆಯ್ತು? ಹೆಚ್ಚು ಕಡಿಮೆ ಅಂದ್ರೆ ಕೋಳಿಕಿಂತ ಹೆಚ್ಚಿನ್ರಿ. ಇದ್ರ ಮಟನ್ ತಿನ್ನೋರು ಬಹಳ ಮಂದಿ ಅದಾರ, ಬೇಡಿಕೆ ಇದೆ. ಐತ್ರಿ, ಅನೇಕ ಹೋಟೆಲ್ ರೆಸಾರ್ಟ್ಗಳಲ್ಲಿ ಕೂಡ ಬಯಸ್ತಾರೆ. ಮುಂದೆ ಏನ್ ಮಾಡ್ಬೇಕು ಪ್ರಕಾಶ್? ಏನ್ ಮಾಡಿದ್ರಿ ನೋಡ್ರಿ ಸರ್, ಹಿಂಗೈತ್ ನೋಡ್ರಿ ನಮ್ದು ಬಳೆ ಎಲ್ಲಾ ಬೆಚ್ಚ ಹೇಳಿ ನಿಮ್ಗೆ. ಧನ್ಯವಾದ ಇಷ್ಟೆಲ್ಲ ಹಂಚಿಕೊಂಡಿದ್ದಕ್ಕೆ. ನಮಸ್ಕಾರ. ಹಂದಿ ಸಾಕಾಣಿಕೆ ಈ ಕುರಿತು ಹಳಿಯಾಳದ ಪ್ರಕಾಶ್ ಯಲ್ಲಪ್ಪ ಕೋರುವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಅಂಗಾಂಶ ಕೃಷಿ ಈ ಕುರಿತು ಸಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಪ್ರಕಾಶ್ ಡಿಪಿ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಈಗ ನಮ್ಮ ಫೋನ್ ಸಂಪರ್ಕದಲ್ಲಿ ನಮ್ಮ ಶಿರ್ಷಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಡಿಪಿ ಅವರಿದ್ದಾರೆ. ಅಂಗಾಂಶ ಕೃಷಿ ಬಗ್ಗೆ ನೀವು ಕೇಳಿರಬಹುದು, ಟಿಶ್ಯೂ ಕಲ್ಚರ್ ಅಂತ ಹೇಳ್ತಾರೆ. ಇದನ್ನು ಬಾಳೆಯೊಳಗೆ ಹೆಚ್ಚು ಅಳವಡಿಸ್ಕೊಂಡಿದ್ದಾರೆ ಬಾಳೆ ಬೆಳೆಯಲ್ಲಿ. ಈಗ ಅಂಗಾಂಶ ಕೃಷಿ ಹೇಗೆ ಮಾಡ್ತಾರೆ ಅನ್ನೋದು ಒಂದಾದರೆ, ಬಾಳೆ ಬೆಳೆಯಲ್ಲಿ ಅಂಗಾಂಶ ಕೃಷಿಯ ಬೇಸಾಯವನ್ನು ಹೇಗೆ ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರು. ರೈತ ಬಂಧವರೆಲ್ಲರಿಗೂ ನಮಸ್ಕಾರ. ಈಗ ಈ ಅಂಗಾಂಶ ಕೃಷಿ ಅಂದ್ರೆ ಟಿಶ್ಯೂ ಕಲ್ಚರ್ ಅಂತ ಹೇಳಂತೀವಲ್ಲ, ನಾವು ಅನೇಕ ಯೂನಿವರ್ಸಿಟಿಯೊಳಗೆ ಅಥವಾ ಸಂಶೋಧನಾ ಕೇಂದ್ರದಲ್ಲಿ ಅಥವಾ ಖಾಸಗಿ ಸಂಸ್ಥೆಯರು ಕೂಡ ತಮ್ಮ ಲ್ಯಾಬ್ನಲ್ಲಿ ಇಂಥ ಒಂದು ಅಂಗಾಂಶ ಕೃಷಿಯ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಅಭಿವೃದ್ಧಿಪಡಿಸ್ತಾ ಇರ್ತಾರೆ. ಏನದು, ಹೇಗೆ ಮಾಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗ್ಲಿ ಹೇಳ್ತೀನಿ ಸರ್. ಈಗ ಅಂಗಾಂಶ ಕೃಷಿ ಅಂತ ಅಂದ್ರೆ ಯಾವ್ದಾದ್ರು ಒಂದ್ ಗಿಡದ ಒಂದು ಪಾರ್ಟ್ ಅನ್ನ, ಈಗ ಎಲೆ ಇರ್ಬೋದು ಅಥವಾ ಕಾಂಡ ಇರ್ಬೋದು ಅಥವಾ ಬೇರ್ ಇರ್ಬೋದು ಅಥವಾ ಗೆಡ್ಡೆ ಇರ್ಬೋದು, ಈ ರೀತಿ ಯಾವ್ದಾದ್ರು ಒಂದು ಪಾರ್ಟ್ ಅನ್ನ ಅಂದ್ರೆ ಉಪಯೋಗ ಮಾಡ್ಕೊಂಡು ಅದರಿಂದ ಸುಮಾರು ಅತ್ಯಂತ ಹೆಚ್ಚಿನದಾಗಿ ಉತ್ತಮ ಮಟ್ಟದ ಗಿಡಗಳನ್ನ ಲ್ಯಾಬೊರೇಟರಿ ಒಳಗಡೆ ಮಾಡ್ತಕ್ಕಂಥದ್ದನ್ನ ಅಂಗಾಂಶ ಕೃಷಿ ಅಂತೇಳಿ ನಾವು ಕರಿತೀವಿ. ಸಾಧ್ಯವಾದಷ್ಟು 8 ತಿಂಗಳ ಒಳಗಡೆಗೆ ಬಾಳೆ ಗಿಡದ ಕೊಡಬೇಕಾದಂತ ಪೋಷಕಾಂಶಗಳನ್ನ ಎಲ್ಲವುದನ್ನು 8 ತಿಂಗಳ ಒಳಗಡೆಗೆ ನಾವು ಅದಕ್ಕೆ ಕೊಟ್ಟು ಬಿಡ್ಬೇಕು. ಯಾಕಂದ್ರೆ 8ನೇ ತಿಂಗಳು ಗೊನೆ ಹೊಡಿಯುತ್ತೆ. ಆ ಗೊನೆ ಒಂದ್ಸರಿ ಹೊಡಿತು ಅಂದ್ರೆ ನಾವು ಆಮೇಲೆ ಎಷ್ಟೇ ನಾವು ಭೂಮಿಗೆ ತಗೊಂಡೋಗಿ ಹಾಕಿದ್ರು ಆ ಭೂಮಿಲಿ ಇರುತ್ತೆ ಬಿಟ್ರೆ ಗಿಡ ಅಷ್ಟೊಂದು ಉಪಯೋಗಿಸಲ್ಲ. ಯಾಕಂದ್ರೆ ಬಾಳೆನಲ್ಲಿ 8ನೇ ತಿಂಗಳು ಒಡೆಯ ಗೊನೆ ಮೊದಲನೇ ತಿಂಗಳನೆ ಅದ್ರ ಬುಡದಲ್ಲಿ ಏನೋ ಆ ಕಾಂಡದೊಳಗಡೆ ಆ ಗೊನೆ ಮೊದಲನೇ ತಿಂಗಳಿಂದಾನೆ ತಯಾರಾಗ್ತಿರುತ್ತೆ, 8ನೇ ತಿಂಗಳು ಹೊರಗಡೆ ಬರುತ್ತೆ ಅಷ್ಟೇ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಮೊದಲನೇ ತಿಂಗಳಿಂದಾನೆ ಚೆನ್ನಾಗಿ ಗೊಬ್ಬರ ಕೊಟ್ಕೊಂತ ಬಂದ್ರೆ 8ನೇ ತಿಂಗಳು ಒಡೆಯ ಅಂತ ಗೊನೆ ತುಂಬಾ ಉದ್ದ ಮತ್ತೆ ಹಣ್ಣುಗಳು ಗಾತ್ರ ದೊಡ್ಡದಾಗಿರುತ್ತೆ, ಗೊನೆಯ ತೂಕ ಚೆನ್ನಾಗಿ ಬರುತ್ತೆ, ಎಲ್ಲ ಆಗುತ್ತೆ. ಇದು ಮುಖ್ಯ ಪೋಷಕಾಂಶಗಳ ವಿಚಾರ ಆಯ್ತು. ಇನ್ನೂ ಒಂದು ಏನೋ ಪೋಷಕಾಂಶದ ವಿಚಾರ ಏನು ಅಂದ್ರೆ ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಈ ಐರನ್, ಜಿಂಕು ಮತ್ತೆ ಆಮೇಲೆ ಕಾಪರ್, ಬೋರಾನ್ ಅಂತೆಲ್ಲ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಮಣ್ಣಿನಲ್ಲಿ ಈ ತರದ ಪೋಷಕಾಂಶಗಳು ಬಹಳ ಕಡಿಮೆ ಆಗ್ತಿದ್ದಾವೆ. ಯಾಕಂದ್ರೆ ನಾವು ಕೊಟ್ಟಿಗೆ ಗೊಬ್ಬರನ ಉಪಯೋಗಿಸ್ತಿಲ್ಲ ಜಾಸ್ತಿ. ಅದಕ್ಕಾಗಿ ಇಂಥ ಪರಿಸ್ಥಿತಿಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಒಂದು ಕೊಟ್ಟಿಗೆ ಗೊಬ್ಬರನ ಯಥೇಚ್ಛವಾಗಿ ಹಾಕ್ಬೇಕು ಗಿಡಕ್ಕೆ. ಎರಡನೇದು ಏನು 3ನೇ ತಿಂಗಳು, 5ನೇ ತಿಂಗಳು, 7ನೇ ತಿಂಗಳು, ಆಮೇಲೆ ಕೊನೆ ಒಡೆದ ಮೇಲೆ 1ರಿಂದ 2 ಈ ರೀತಿ ಆ ಮಿಶ್ರಣವನ್ನ

ಸೊ ಇದು ನಮ್ಗೆ ಇಂಡಿಕೇಶನ್ ಅಲ್ಲಿಗೆ ನಮ್ಮ ಭೂಮಿಯ ಏನೋ ಪೋಷಕಾಂಶ ಎಷ್ಟಿರುತ್ತೆ ಅದ್ರ ಪ್ರಕಾರ ಆ ಗೊನೆ ಸೈಜ್ ಅಷ್ಟೇನೆ, ಅದಕ್ಕಿನ ಮುಂದಕ್ಕೆ ನಮ್ದು ಗೊನೆಯ ಉದ್ದ ಆಗೋದಿಲ್ಲ ಅಂತ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಆ ಒಂದು ಗಂಡುವನ ಅಲ್ಲಿಗೆ ಮುರಿದಾಕ್ಬಿಡ್ಬೇಕು. ಗಂಡುವನ ಅಂಗಾಂಶ ಕೃಷಿ ಈ ಕುರಿತು ಸಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಪ್ರಕಾಶ್ ಡಿಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಪಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಯಲ್ಲವ್ವ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಮುಂದೆ ಕೇಳಿ ದ್ಯಾಮವನ ಪ್ರಾರ್ಥನೆ.